ಬಕ್ರೀದ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ಅಣ್ಣ, ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಕೃಷಿ ಮಾಹಿತಿಯನ್ನ ಕೇಳಬಹುದು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ನೆರಳಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂತ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ಈಗ ಪ್ರಾರಂಭದಲ್ಲಿ ಕಾಫಿ ಬೆಳೆನಲ್ಲಿ ನೆರಳಿನ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ನೆರಳು ಅನ್ನೋದು ಕಾಫಿಗೆ ಮೊದಲಿಂದಾನು ಬಂದಿದೆ ಸರ್. ಯಾಕಂದ್ರೆ ನಮ್ಮ ಕಾಫಿ ಬೆಳೆದಿದ್ದೇ ಇಥಿಯೋಪಿಯಾದಲ್ಲಿ, ಒಂದು ನೆರಳಿನ ದಟ್ಟವಾದ ಅರಣ್ಯಗಳ ಮಧ್ಯೆ ಇದು ಬೆಳೆಯಿರೋದು. ಸೊ ಹೀಗಾಗಿ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಯಾಕಂತಂದ್ರೆ ನೀವು ನೋಡ್ತಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಬೇಸಿಗೆ ಕಾಲ ಇರುತ್ತೆ, ಮಳೆಗಾಲ ಹಾಗೆ ಚಳಿಗಾಲ, ಈ ಥರದ ಮೂರು ಬೇರೆ ಬೇರೆ ಥರದ ಒಂದು ಏನು ಸೀಸನ್ಗಳಿರುತ್ತೆ. ಸೊ ಈ ಥರದ ಸೀಸನ್ಗಳು ನಾವು ಬೇರೆ ಕಂಟ್ರಿಯಲ್ಲಿ ಅಂತಂದರೆ ಮುಖ್ಯವಾಗಿ ಬೆಳೀತಕ್ಕಂತಹ ಒಂದು ಬ್ರೆಜಿಲ್ ದೇಶಗಳಿರ್ಬೋದು ಅಥವಾ ಕೊಲಂಬಿಯಾ ದೇಶಗಳು, ಮೆಕ್ಸಿಕೋ ದೇಶಗಳಿರ್ಬೋದು, ಇಲ್ಲೆಲ್ಲ ಕಾಫಿಯನ್ನು ಓಪನ್ ಕಂಡೀಷನಲ್ಲಿ ಬೆಳೀತಾರೆ. ಯಾಕಂತಂದರೆ ಅಲ್ಲಿ ಇರ್ತಕ್ಕಂತಹ ವಾತಾವರಣ ಏನಿದೆ, ಈ ಬಿಸಿಲು, ಮಳೆಗಾಲ ಇರ್ಬೋದು ಅಥವಾ ಏನು ಈ ಚಳಿಗಾಲ ಇರ್ಬೋದು, ಇವೆಲ್ಲ ಥ್ರೂಔಟ್ ದ ಇಯರ್ ವರ್ಷ ಪೂರ್ತಿ ಒಂದೇ ತೆರನಾಗಿರುತ್ತೆ. ಅಲ್ಲಿಯ ಟೆಂಪರೇಚರು 24 ಡಿಗ್ರಿ ಸೆಲ್ಸಿಯಸ್ ಮೇಲ್ಪಟ್ಟು ಹೋಗಲ್ಲ. ಅಲ್ಲಿಯ ರಿಲೇಟಿವ್ ಹ್ಯುಮಿಡಿಟಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಏನೋ ಈ ಆರ್ದ್ರತೆ ಅಂತ ಏನು ಗಾಳಿಯಲ್ಲಿರುವಂಥ ತೇವಾಂಶ ಏನಿರ್ತೀವಿ ಅದು 80-85% ಆ ಒಂದು ರೇಂಜಲ್ಲಿ ಕೂಡ ಇರುತ್ತೆ. ಹಾಗೆ ಮಳೆ ಪ್ರಮಾಣ ಕೂಡ ವರ್ಷ ಪೂರ್ತಿನೂ ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ಸಮನಾದ ಒಂದು ರೀತಿಯಲ್ಲಿ ಅವರು ಮಳೆಯನ್ನು ತೋರಿಸ. ಸೊ ಹೀಗಾಗಿ ಆ ಒಂದು ವಾತಾವರಣಗಳು ಅಲ್ಲಿನ ಒಂದು ದೇಶಕ್ಕೆ ಕಾಫಿಯನ್ನು ಓಪನ್ ಕಲ್ಟಿವೇಷನ್ನಲ್ಲಿ ಬೆಳೆಯೋ ಅಂದ್ರೆ ಅಲ್ಲಿ ನೆರಳಿನ ಅವಶ್ಯಕತೆ ಬರಲ್ಲ, ನೆರಳಿನ ಅವಶ್ಯಕತೆ ಬರಲ್ಲ ಸರ್. ಯಾಕಂತಂದ್ರೆ ಅಷ್ಟು ತಂಪಿರುತ್ತೆ, ಅಷ್ಟು ಯೋಗ್ಯವಾದ ವಾತಾವರಣ ಇರುತ್ತೆ ಕಾಫಿಗೆ ಬೆಳಿಲಿಕ್ಕೆ. ಒಂದು ಏನು ಯೋಗ್ಯವಾದ ವಾತಾವರಣ ಇರುತ್ತೋ ಆ ಒಂದು ಯೋಗ್ಯವಾದ ವಾತಾವರಣ ಆ ಒಂದು ಪ್ರದೇಶಗಳಲ್ಲಿ ಅಥವಾ ದೇಶಗಳಲ್ಲಿ ಕಾಣ್ತೀವಿ. ಸೊ ಹೀಗಾಗಿ ಆ ದೇಶಗಳು ಕಾಫಿಯನ್ನ ಒಂದು ಪ್ರದೇಶದಲ್ಲಿ ಅವರು ಬೆಳೀತಾರೆ. ಬಟ್ ಅದೇ ತರನಾಗಿ ಕಾಫಿ ಕೃಷಿಯನ್ನ ನಾವು ನಮ್ಮ ಭಾರತ ದೇಶದಲ್ಲಿ ಮಾಡ್ಲಿಕ್ಕೆ ಅದು ಸಾಧ್ಯ ಆಗಲ್ಲ. ಯಾಕಂತಂದ್ರೆ 4-5 ತಿಂಗಳು ಬೇಸಿಗೆ ಕಾಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬೇಸಿಗೆ ಕಾಲ ಅಥವಾ ಆ ಒಂದು ಬಿಸಿಲಿನ ತಾಪವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಕಾಫಿ ಬೆಳೆಯನ್ನ ಚೆನ್ನಾಗಿ ಬೆಳವಣಿಗೆ ಮತ್ತು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನೆರಳು ಮರಗಳು ಬೇಕೇ ಬೇಕು. ನೆರಳು ಮರಗಳು ಒಂದು ತಂಪಾದ ವಾತಾವರಣ ಮಾತ್ರ ಕೊಡಲ್ಲ, ಯೋಗ್ಯವಾದ ಕಂಡೀಷನ್ ವಾಯುಗುಣವನ್ನು ಕೂಡ ಅವು ಕಾಫಿ ಗಿಡಗಳಿಗೆ ಕಲ್ಪಿಸಿಕೊಡುತ್ತೆ. ಏನು ಕಾಫಿ ಬೆಳೆಗೆ ಬೇಕಾದಂಥ ಯೋಗ್ಯವಾದ ವಾತಾವರಣಗಳಿದೆಯೋ ಅವನ್ನೆಲ್ಲ ಕಲ್ಪಿಸಿಕೊಡುತ್ತೆ. ಬೇಸಿಗೆ ಕಾಲದಲ್ಲಿ ಟೆಂಪರೇಚರನ್ನು ಕಡಿಮೆ ಮಾಡುತ್ತೆ, ಮಳೆಗಾಲದಲ್ಲಿ ಹ್ಯುಮಿಡಿಟಿಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಆ ಒಂದು ವಾತಾವರಣ ಅಥವಾ ವಾಯುಗುಣವನ್ನು ಅವು ಕಲ್ಪಿಸಿಕೊಡುತ್ತೆ. ಅದೇ ತರನಾಗಿ ನೆರಳು ಮರಗಳು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ಇನ್ನೂ ಕಾರಣಗಳು ಸುಮಾರಿದೆ. ಏನಂತಂದ್ರೆ ನಮ್ಮ ದೇಶದಲ್ಲಿ ಜೂನ್ ಇಂದ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಕಾಫಿಯನ್ನು ಬೆಳೀತಿರೋದ್ರಿಂದ ಈ ಮಣ್ಣಿನ ಕೊಚ್ಚುವಿಕೆ ಅಥವಾ ಸವೆತ ಜಾಸ್ತಿ ಉಂಟಾಗುತ್ತೆ. ಸೊ ಇಂಥ ಸಮಯದಲ್ಲಿ ನಮ್ಮ ನೆರಳು ಮರಗಳು ನಮಗೆ ತುಂಬಾ ಸಹಾಯಕ್ಕೆ ಬರುತ್ತೆ. ಯಾಕಂತಂದ್ರೆ ರಭಸವಾಗಿ ಹೊಡಿತಕ್ಕಂತಹ ಮಳೆಯ ಒಂದು ನೀರನ್ನ ಅವು ನೆರಳ ಮರಗಳು ಮೊದಲ ಹಂತದಲ್ಲೇ ತಡೆದು ಬಿಡುತ್ತೆ. ಸ್ವಲ್ಪ ನಿಧಾನ ಮಾಡುತ್ತೆ ಎಲೆಗಳ ಮೇಲೆ ಬೀಳೋದ್ರಿಂದ ಅದರ ರಭಸವನ್ನು ಕಡಿಮೆ ಆಗುತ್ತೆ. ಮಳೆ ಹನಿಗಳ ರಭಸ ಕಡಿಮೆ ಆಗಿ ಆಮೇಲೆ ನಿಧಾನವಾಗಿ ಕಾಫಿ ಗಿಡಗಳ ಮೇಲೆ ಬೀಳೋದ್ರಿಂದ ಕಾಫಿ ಗಿಡಗಳಿಗೆ ಉಂಟಾಗುವ ಹಾನಿಯನ್ನು ಕೂಡ ಅವು ಕಡಿಮೆ ಮಾಡುತ್ತೆ. ಸೊ ಈ ತರನಾಗಿ ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಕಾಫಿಯಲ್ಲಿ ಒಂದು ಉಪ ಬೆಳೆಯಾಗಿ ನಾವು ಪೆಪ್ಪರ್ ಅನ್ನ ಕೂಡ ಬೆಳಿತಿದ್ವಿ. ಕಾಳುಮೆಣಸನ್ನ ಬೆಳಿತೀವಿ. ಕಾಳುಮೆಣಸಿಗೆ ಒಂದು ಒಳ್ಳೆಯ ಲೈಫ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ. ಆಧಾರ ಮರಗಳು ಅಂತ ಕರಿತೀವಿ. ಆ ಆಧಾರ ಮರಗಳು ಕೂಡ ಈ ನಮ್ಮ ನೆರಳು ಮರಗಳಿಂದ ಕೊಡ್ಬೋದು. ಹೀಗಾಗಿ ಇಷ್ಟೆಲ್ಲಾ ಪ್ರಯೋಜನಗಳನ್ನ ಹೊಂದಿರೋದ್ರಿಂದ ಮತ್ತೆ ಇಷ್ಟೆಲ್ಲಾ ಉಪಯುಕ್ತತೆಯನ್ನು ಪಡೆಯೋದ್ರಿಂದ ನಮಗೆ ನೆರಳಿನ ಒಂದು ಅವಶ್ಯಕತೆ ಅಥವಾ ನೆರಳಿನ ಒಂದು ಪ್ರಾಮುಖ್ಯತೆ ಅದರ ನಿರ್ವಹಣೆ ತುಂಬಾ ಅವಶ್ಯಕತೆಯಾಗಿದೆ ನಮಗೆ. ಅಂದ್ರೆ ಮುಖ್ಯವಾಗಿ ನಾವು ನೆರಳಿನ ಮರಗಳ ಮೂಲಕ ನೆರಳನ್ನ ನಮ್ಮ ಕಾಫಿ ಗಿಡಗಳಿಗೆ ಕೊಡ್ತೀವಿ. ಮತ್ತೆ ನೆರಳಿನ ಮರಗಳು ಬೇರ್ನಲ್ಲಿ ಮಣ್ಣನ್ನು ಹಿಡಿದಿಟ್ಕೊಂಡು ಮಣ್ಣಿನ ಕೊಚ್ಚನೆಯನ್ನು ಕೂಡ ತಡಿತವೆ. ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಇವು ಸಾಕಷ್ಟು ಸಹಕಾರಿಯಾಗುತ್ತೆ. ಹೌದು ಹೌದು. ಇನ್ನು ಮುಖ್ಯವಾಗಿ ಈ ನೆರಳಿನ ಮರದಲ್ಲೂ ಕೂಡ ಏನಾದರೂ ವಿಧಗಳಿದಾವ? ನೆರಳಿನ ಮರಗಳಲ್ಲಿ ವಿಧ ಅಂತಂದ್ರೆ ನಮ್ಮ ಏನು ಕೃಷಿ ಕಾಫಿ ಕೃಷಿಗೆ ಅಂತ ಬಂದಾಗ ನಾವು ಅದರಲ್ಲೂ ಅರೇಬಿಕಾದಲ್ಲಿ ನಮ್ಮ ನೆರಳಿನ ನಿರ್ವಹಣೆ ಅರೇಬಿಕಾಗೂ ಮತ್ತೆ ರೋಬಸ್ಟ ಕಾಫಿಗೂ ಬೇರೆ ಬೇರೆ ತರನಾಗಿ ಆಗಿರುತ್ತೆ. ಯಾಕಂತಂದ್ರೆ ನೋಡಿ, ಅರೇಬಿಕಾಗೆ ಜಾಸ್ತಿ ನೆರಳು ಬೇಕು, ಕಡಿಮೆ ಟೆಂಪರೇಚರ್ ಬೇಕು. ಅದೇ ತರನಾಗಿ ರೋಬಸ್ಟ ನೋಡಿ, ಅದಕ್ಕೆ ಸ್ವಲ್ಪ ಅರೇಬಿಕಕ್ಕಿಂತ ಜಾಸ್ತಿ ಟೆಂಪರೇಚರ್ ಬೇಕಾಗುತ್ತೆ ಹಾಗೂ ನೆರಳಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಆಗಬೇಕಾಗುತ್ತೆ. ಎಲ್ಲಿ ಅರೇಬಿಕಾಗೆ ಜಾಸ್ತಿ ನೆರಳಿನ ಒಂದು ಅವಶ್ಯಕತೆ ಇರುತ್ತೋ ಅಲ್ಲಿ ಅದಕ್ಕೆ ಎರಡು ಹಂತದ ನೆರಳು ಮರಗಳ ಒಂದು ಅವಶ್ಯಕತೆ ಇದೆ. ಅಂದ್ರೆ ಮೊದಲನೇ ಹಂತದ ನೆರಳು, ಎರಡನೇ ಹಂತದ ನೆರಳು. ಈ ಒಂದು ಎರಡು ಹಂತದ ನೆರಳನ್ನು ಅರೇಬಿಕಾಗೆ ಕೊಡಬೇಕಾಗುತ್ತೆ. ಈ ಒಂದು ಎರಡು ಹಂತದ ನೆರಳನ್ನ ನಾವು ಅರೇಬಿಕಾಗೆ ಕೊಡ್ಬೇಕಂತಂದ್ರೆ ಅದರಲ್ಲಿ ಎರಡು ತರನಾದ ನೆರಳು ಮರಗಳನ್ನ ಬೆಳಿತೀವಿ. ಅದರಲ್ಲಿ ಒಂದು ಟೆಂಪರರಿ ಶೇಡ್ ಟ್ರೀ ಅಂತ ಕರಿತೀವಿ, ಇನ್ನೊಂದು ಪರ್ಮನೆಂಟ್ ಶೇಡ್ ಟ್ರೀ ಅಂತಾನು ಕರಿತೀವಿ. ನಾವು ಟೆಂಪರರಿ ಶೇಡ್ ಟ್ರೀ ಅಂತ ಏನು ಈ ಪಾಲವನ ಅಂತಾರೆ. ಒಂದೊಂದು ಕಡೆ ಇದು ಕಾಫಿ ಬೆಳೆಯನ್ನ ಕರ್ನಾಟಕದಲ್ಲಿ ಹಾಸನ, ಚಿಕ್ಕಮಗಳೂರು, ಕೊಡಗುನಲ್ಲಿ ಏನು ಬೆಳಿತಿದ್ದೀವಿ, ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದ ಹೆಸರುಗಳಿಂದನೇ ಈ ಪಾಲವನ ಇಂಗ್ಲಿಷ್ ಅಲ್ಲಿ ಕರೆಯೋದು ಡಡಪ್ ಅಂತ. ಇದರ ಒಂದು ಇಂಗ್ಲಿಷ್ ಮೂಲ ನೇಮು ಎರಿತ್ರಿನ ಇಂಡಿಕಾ ಅಂತ ಕರಿತೀವಿ. ಕೆಲವೊಂದ್ ಕಡೆ ಹಾಲ್ವಾನ ಅಂತಾರೆ, ಕೆಲವೊಂದ್ ಕಡೆ ಪಾಲವನ ಅಂತಾರೆ, ಇನ್ನು ಕೆಲವೊಂದ್ ಕಡೆ ಪೊಂಗಾರ್ ಅಂತಾರೆ. ಸೊ ಈ ತರ ಒಂದು ಬೇರೆ ಬೇರೆ ವಿಧದ ಹೆಸರಿನಲ್ಲಿ ಈ ಒಂದು ಡಡಪ್ ಅನ್ನ ಕರೀತಾರೆ. ಇದರ ಇಂಗ್ಲಿಷ್ ನೇಮ್ ಬಂದ್ಬಿಟ್ಟು ಡಡಪ್ ಅಂತ. ಅದರ ವೈಜ್ಞಾನಿಕ ಹೆಸರು ಲೀಥೋಸ್ಪರ್ಮ ಮತ್ತೆ ಇಂಡಿಕಾ ಅಂತ ಬರುತ್ತೆ. ಎರಿತ್ರಿನ ಇಂಡಿಕಾ ಮತ್ತೆ ಎರಿತ್ರಿನ ಲೀಥೋಸ್ಪರ್ಮ. ಇದರಲ್ಲಿ ಮುಳ್ಳು ಇರುತ್ತೆ, ಇನ್ನೊಂದು ಮುಳ್ಳು ಇಲ್ಲದೆ ಇರೋದಿರುತ್ತೆ, ಸ್ಪೈನ್ಲೆಸ್ ಮತ್ತೆ ಸ್ಪೈನ್ ಟ್ರೀಸ್ ಅಂತ ಬರುತ್ತೆ. ಸೊ ಇದು ಒಂದು ನಮ್ಮ ಕಾಫಿಯಲ್ಲಿ ತುಂಬಾ ಹೇರಳವಾಗಿ ಬೆಳೀತಕ್ಕಂತಹ ಟೆಂಪರರಿ ಶೇಡ್ ಟ್ರೀ, ತಾತ್ಕಾಲಿಕ ನೆರಳು ಮರ. ಯಾಕಂತಂದ್ರೆ ಇದು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅದೇ ತರನಾಗಿ ಇದು ಒಳ್ಳೆ ನೆರಳನ್ನ ಕೊಡುತ್ತೆ ಗಿಡಗಳಿಗೆ. ಅದೇ ತರನಾಗಿ ಇದರ ಬೇರುಗಳಲ್ಲಿ ಇದು ನೈಟ್ರೋಜನ್ ಏನು ಈ ಸಾರಜನಕವನ್ನ ಸ್ಥಿರೀಕರಿಸುತ್ತೆ ಇದು ಫಿಕ್ಸ್ ಮಾಡಿಬಿಟ್ಟು. ಸೊ ಅದಕ್ಕೆ ಯೂರಿಯಾ ಅನ್ನ ಹಾಕುವ ಒಂದು ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಬೆಳೆ ಜೊತೆ ಸ್ಪರ್ಧಿಸಲ್ಲ ಇದು. ಹೌದು ಹೌದು, ಬೆಳೆ ಜೊತೆನೆ ಇದು ಯಾವುದೇ ರೀತಿಯಾದ ಸ್ಪರ್ಧೆಯನ್ನು ಮಾಡಲ್ಲ. ಇದ್ರ ಜೊತೆ ಜೊತೆಗೆ ನಮಗೆ ಇನ್ನೊಂದು ಸಿಲ್ವರ್ ಓಕ್ ಕೂಡ ಟೆಂಪ್ರರಿ ಶೇಟ್ರಿ ಆಗಿ ಬೆರೆತೀವಿ. ಅದರಲ್ಲೂ ಟೆಂಪ್ರರಿ ಶೇಟ್ರಿ ಅಂತಂದಾಗ ಅದನ್ನ ಜಾಸ್ತಿ ಕಾಳಿ ಮೆಣಸಿನ ಜೊತೆಗೆ ಹಬ್ಸೋದಕ್ಕೋಸ್ಕರ ಅದನ್ನ ಜಾಸ್ತಿಯಾಗಿ ಸಿಲ್ವರ್ ಮರವನ್ನ ಬೆಳೀತಾ ಇದ್ದೀವಿ. ಇವು ಎರಡು ಟೆಂಪ್ರರಿ ಮರಗಳ ಒಂದು ಪಟ್ಟಿಗೆ ಸೇರುತ್ತೆ. ಈ ಡಡಾಪ್ ಇರ್ಬೋದು, ಸಿಲ್ವರ್ ಓಕ್ ಇರ್ಬೋದು, ಇವು ಟೆಂಪ್ರರಿ ಶೇಟ್ರೀಸ್ ತಾತ್ಕಾಲಿಕ ಮರಗಳ ಒಂದು ಪಟ್ಟಿಗೆ ಸೇರುತ್ತೆ. ಇನ್ನು ಪರ್ಮನೆಂಟ್ ಶೇಟ್ರೀಸ್ ಅಂತ ಏನ್ ಕರಿತೀವಿ, ಶಾಶ್ವತ ಮರಗಳು ದೊಡ್ಡ ಮರಗಳು ಅಥವಾ ದೊಡ್ಡ ಮರಗಳು, ಫಾರೆಸ್ಟ್ ಟ್ರೀಸ್ ಅಥವಾ ಜಂಗಲ್ ಟ್ರೀಸ್ ಅಂತ ಏನ್ ಕರಿತೀವಿ, ಅರಣ್ಯ ಮರಗಳು ಇವೆಲ್ಲ ಪರ್ಮನೆಂಟ್ ಶೇಟ್ರಿ ಅಂತ ನಾವು ಕರಿತೀವಿ. ಸೊ ಇವು ತುಂಬಾ ಅವಶ್ಯಕ. ಈ ಪರ್ಮನೆಂಟ್ ಶೇಟ್ರೀಸ್ ಅಥವಾ ನಮ್ಮ ಏನು ನೇಟಿವ್ ಟ್ರೀಸ್ ಅಂತ ಕರಿತೀವಿ ಅವನ್ನ, ಅವು ನಮಗೆ ತುಂಬಾ ಅವಶ್ಯಕವಾಗಿರುತ್ತೆ. ಸಾಕಷ್ಟು ನೆರಳಿನ ಪ್ರಮಾಣವನ್ನ ಈ ಒಂದು ಪರ್ಮನೆಂಟ್ ಶೇಟ್ರಿಯಿಂದ, ಶಾಶ್ವತ ಮರಗಳಿಂದ ಜಾಸ್ತಿಯನ್ನು ಕಾಫಿ ಗಿಡಗಳಿಗೆ ನೀಡತಕ್ಕಂತ ಒಂದು ಕಾರ್ಯವನ್ನ ಅವು ಮಾಡುತ್ತೆ. ಶಾಶ್ವತ ಮರಗಳಲ್ಲಿ ಕೂಡ ವಿಧವಿಧ ಮರಗಳನ್ನು ಕೂಡ ನೋಡಬಹುದು. ಮುಖ್ಯವಾಗಿ ತಾತ್ಕಾಲಿಕ ಮರಗಳ ಆಯ್ಕೆನಲ್ಲಿ ನಾವು ಹಾಲ್ವಾಣ ಮತ್ತು ಈ ಸಿಲ್ವರ್ ಓಕು ಇವುಗಳನ್ನು ಆಯ್ಕೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೌದು. ಇನ್ನ ಈ ಶಾಶ್ವತ ನೆರಳು ಮರಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕಾಗ? ಶಾಶ್ವತ ನೆರಳು ಮರಗಳನ್ನ ನೋಡಿ, ಕಾಫಿ ತೋಟದಲ್ಲಿ ಇರ್ತಕ್ಕಂತಹ ಮರಗಳನ್ನ ಆದಷ್ಟು ನಾವು ಕಾಯ್ದಿರಿಸ್ಕೋಬೇಕು. ಅವನ್ನೇ ಬಳಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದರಲ್ಲೂ ಅತ್ತಿ ಮರ ಅಂತ ಬರುತ್ತೆ, ಆಮೇಲೆ ಮಿಟ್ಲಿ ಮರ ಅಂತ ಬರುತ್ತೆ, ಆಮೇಲೆ ಬಿಳಿ ಬಸರಿ ಅಂತ ಬರುತ್ತೆ, ರೋಸ್ವುಡ್ ಗಿಡನೂ ಕೂಡ ನಮ್ಗೆ ಕಾಣಸಿಗುತ್ತೆ. ಸೊ ಆಮೇಲೆ ಅಲ್ಬಿಜಿಯಾ ಗಿಡ ಅಂತಾನೂ ಬರುತ್ತೆ. ಸಾಕಷ್ಟು ಸ್ಥಳೀಯ ಮರಗಳು ಬೆಳೀತಾ ಇರ್ತವೆ, ಬೆಳೀತಾ ಇರುತ್ತೆ. ಶಾಶ್ವತ ಮರಗಳು ನಮ್ಮ ಈ ಏನು ಈ ವೆಸ್ಟರ್ನ್ ಗಾಟ್ಸ್ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಬರ್ತಕ್ಕಂತಹ ಶಾಶ್ವತ ಕಾಡು ಮರಗಿಡಗಳ ಇದ್ವೆ, ಅವೆಲ್ಲ ಕೂಡ ಯೋಗ್ಯವಾದಂತಹ ಮರಗಿಡಗಳು ಅಂತಾನೆ ಹೇಳ್ಬೋದು ಕಾಫಿ ಕಲ್ಟಿವೇಶನ್ಗೆ. ಹೊಸದಾಗಿ ಏನಾದರೂ ಭೂಮಿ ತಗೊಂಡಾಗ ಆ ಭೂಮಿಯಲ್ಲಿ ನೆರಳಿನ ಪ್ರಮಾಣ ಕಡಿಮೆ ಇದೆ, ಮತ್ತು ನಾವು ಯಾವಾಗ ನೆರಳಿನ ಒಂದು ಅವಶ್ಯಕತೆ ಬೇಕು ಅಂಥೇಳಿ ಕಾಡು ಮರಗಳನ್ನ ಬೇರೆ ಕಡೆಯಿಂದ ತಂದು ಹೊಸದಾಗಿ ಪ್ಲಾಂಟಿಂಗ್ ಮಾಡ್ತಾ ಇರ್ತೀವೋ ಆ ಒಂದು ಸಮಯದಲ್ಲಿ ನೆರಳಿನ ಮರಗಳನ್ನ ಆಯ್ಕೆಯಾಗಿ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ನೆರಳಿನ ಆಯ್ಕೆಗಳನ್ನ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನೆರಳಿನ ಗಿಡಗಳು ಜಾಸ್ತಿ ಮಳೆ ಬೀಳೋ ಪ್ರದೇಶ ಮತ್ತೆ ಗಾಳಿ ಬೀಳುವ ಪ್ರದೇಶ, ಕಾಫಿ ಬೆಳೆಯುವ ಪ್ರದೇಶ, ಇದಕ್ಕೆ ಅದು ಸ್ಪಂದಿಸುವಂತಹ ಮರ ಆಗಿರ್ಬೇಕು, ತಡ್ಕೋಬೇಕು. ಅದೇ ತರನಾಗಿ ತುಂಬಾ ಬ್ರಿಟಲ್ ಆಗಿರ್ಬಾರ್ದು, ಅಂದ್ರೆ ಮುರಿದು ಬೀಳದಂತಹ ಗಿಡ ಆಗಿರ್ಬೇಕು. ಹಾಗೆ ನಮ್ಮ ಕಾಫಿ ಗಿಡದ ಜೊತೆ ಅದು ಯಾವುದೇ ರೀತಿಯ ಪೈಪೋಟಿಯನ್ನ ಸ್ಪರ್ಧೆ ಮಾಡಬಾರ್ದು. ಪೋಷಕಾಂಶಕ್ಕಿರ್ಬೋದು, ನೀರಿಗಿರ್ಬೋದು, ಯಾವುದೇ ತರ ಸ್ಪರ್ಧೆಯನ್ನ ಅದು ಮಾಡಬಾರ್ದು. ಮತ್ತೆ ಆದಷ್ಟು ಸಾರಜನಕಗಳನ್ನ ಸ್ಥಿರೀಕರಿಸುವಂತ ಶಕ್ತಿಯನ್ನ ಹೊಂದಿರಬೇಕು. ಹಾಗೆ ಅದರ ಬೇರುಗಳು ಕೂಡ ಕೆಳಮಟ್ಟಕ್ಕೆ ಹೋಗಿ ಪೋಷಕಾಂಶಗಳನ್ನ ಅಥವಾ ನೀರನ್ನ ಬಳಸ್ಕೊಳ್ಳುವಂತ ಕಾರ್ಯವನ್ನು ನಾವು ಮಾಡಬೇಕಾಗುತ್ತೆ, ಆಳಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂತಂದ್ರೆ ಈ ವರ್ಷ ಬೇಸಿಗೆ ಕಾಲನ್ನ ನೋಡಿದ್ರೆ ಕಾಫಿ ಗಿಡಗಳು ಆದಷ್ಟು ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಪೋಷಕಾಂಶ ಇರ್ಬೋದು, ನೀರಿರ್ಬೋದು ಬಳಸ್ಕೊಂಡು ಅವು ತಮ್ಮ ಬೆಳವಣಿಗೆಯನ್ನ ಸಾಧಿಸುತ್ತೆ. ಹೀಗಾಗಿ ಈ ಕಾಡು ಮರಗಳು ಕೂಡ ಅದೇ ಮೇಲೆ ಇರ್ತಕ್ಕಂತಹ ಪೋಷಕಾಂಶ ಅಥವಾ ನೀರನ್ನ ತಗೊಳ್ಳಿಕ್ಕೆ ಹೋದ್ರೆ ಕಾಫಿ ಬೆಳೆಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವು ಮೇಲ್ಭಾಗದ ಒಂದು ಪೋಷಕಾಂಶ ಮತ್ತು ನೀರನ್ನ ಬಿಟ್ಟು ಕೆಳಭಾಗಕ್ಕೆ ಹೋಗಿ ಅದು ನೀರನ್ನ ಎತ್ಕೊಳ್ಳುವಂತಹ ಶಕ್ತಿ ಇರಬೇಕದು. ಈ ತರ ಹಾಗೆ ಎತ್ತರವಾಗಿ ಒಳ್ಳೆಯ ಛತ್ರಿ ಆಕಾರದಲ್ಲಿ ದೀರ್ಘಾಯುಷ್ಯ ಪಡೆದಿರಬೇಕು. ಸೊ ಈ ತರಹದ ಮರ ಗಿಡಗಳು ಕಾಫಿ ಬೆಳೆಗೆ ತುಂಬಾ ಅವಶ್ಯಕ. ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ನಾವು ಆಯ್ಕೆ ಮಾಡ್ತಕ್ಕಂತಹ ನೆರಳ ಗಿಡಗಳಿದೆ, ಮರಗಳಿದೆ, ಕಾಡು ಮರಗಳಿದೆ, ಅವು ಮಳೆಗಾಲದ ಒಂದು ಸಂದರ್ಭದಲ್ಲಿ ತಮ್ಮ ಎಲೆಗಳನ್ನ ಉದುರಿಸುವಂತಹ ಪ್ರವೃತ್ತಿ ಇರಬೇಕು. ಮಳೆಗಾಲ ಮುಗಿತು, ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಯ್ತು, ತರನಾಗಿ ಬಿಸಿಲು ಪ್ರಮಾಣ ಜಾಸ್ತಿ ಆದಂಗಾದಂಗೆ ಈ ಎಲೆಗಳು ಚಿಗುರುವಿಕೆ ಹೊಸ ಎಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಅದು ಮತ್ತೆ ಬೇಸಿಗೆ ಕಾಲದಲ್ಲಿ ನೆರಳು ಕೊಡಬೇಕು, ಬೇಸಿಗೆ ಕಾಲದಲ್ಲಿ ಮತ್ತೆ ನೆರಳು ಕೊಡುವಂತಹ ಮರವಾಗಬೇಕು ನಮಗೆ. ಈ ತರ ಮರಗಳಿದ್ರೆ ಕಾಫಿ ಬೆಳೆಗೆ ತುಂಬಾ ಅವಶ್ಯಕ. ಇನ್ನು ಬಹುಪಯೋಗಿ ಮರಗಳು ಕೂಡ ಆಗ್ಬಹುದು, ಕೆಲವು ಸಂದರ್ಭದಲ್ಲಿ ಮೇವು ಕೊಡುವಂತಹ ಮರಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಇನ್ನು ಈ ಉಪಯುಕ್ತವಾದಂತ ನೆರಳು ಮರಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಅತ್ತಿ ಮರ ನಮಗೆ ತುಂಬಾ ಉಪಯುಕ್ತ, ಆಮೇಲೆ ಅದರ ಜೊತೆಗೆ ಮಿಟ್ಲಿ ಮರ ಬೆಳಿಬಹುದು, ಅಥವಾ ನಮ್ಮ ತೋಟದಲ್ಲಿ ಆವಾಗಲೇ ಇದ್ರೆ ಅದನ್ನ ಯಾವುದೇ ರೀತಿಯಾಗಿ ಅದನ್ನ ತೆರನಾಗಿ ನಾಶ ಪಡಿಸದೆ ಅದನ್ನ ಬಳಸ್ಕೋಬೇಕು. ರೋಸ್ ವುಡ್, ಅಲ್ಬಿಜಿಯಾ, ಸೊ ಹಾಗೆ ಸುಮಾರು ಜಾಕ್ ಫ್ರೂಟ್ ಕೂಡ ಇದೆ. ನಾವು ಜಾಕ್ ಫ್ರೂಟ್ ಅಲ್ಲಿ ಹಣ್ಣು ಕೂಡ ನಮಗೆ ಬರುತ್ತೆ, ಅದು ಒಂದು ಎಕನಾಮಿಕ್ ಬೆಳೆಯಾಗಿ ಕೂಡ. ಆನೆ ಕಾಟದಿಂದ ಈಗ ಅಷ್ಟು ಬೆಳೆ ಬ್ಯಾಡ್ರಿ ಅಂತಾನೆ. ಹೌದು ಹೌದು, ಆನೆ ಕಾಟದಿಂದ ನಮ್ಮ ಕೊಡಗುನಲ್ಲಿ ಹಲಸನ್ನು ಅಷ್ಟು ಬೆಳಿಬಾರ್ದು ಅಂತಾನೆ. ಅರಣ್ಯ ಇಲಾಖೆಯವರು ಹೇಳ್ತಾ ಇರ್ತಾರೆ. ಹೌದು, ಅದೊಂದು ಅಂಶ ನಾವು ಗಮನ ಹರಿಸಬೇಕಾಗಿದ್ದ ಅಂಶ ಅದು. ಆಮೇಲೆ ಅದ್ರ ಜೊತೆಗೆ ಸುಮಾರು ಒಳ್ಳೆ ಎಳ್ಳನ ಕೊರ್ತಕ್ಕಂತ ಗಿಡಗಳನ್ನ ಬಳಸ್ಕೋಬಹುದು. ಈಗ ಮುಖ್ಯವಾಗಿ ರೋಬೋಸ್ಟಾಕ್ಕೆ ಸ್ವಲ್ಪ ಬಿಸಿಲಿರಬೇಕು, ಅರೇಬಿಕಾಕ್ಕೆ ನೆರಳಿರಬೇಕು ಅಂತ ತಾವು ಹೇಳಿದ್ರಿ. ಹೌದು, ಅಂದರೆ ನೆರಳಿನ ಪ್ರಮಾಣ ಎಷ್ಟೆಷ್ಟು ಇರಬೇಕಾಗತ್ತೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು. ಅರೇಬಿಕಾಗಿ ನೋಡಿ ಟೆಂಪರೇಚರು 24 ಡಿಗ್ರಿ ಸೆಲ್ಸಿಯಸ್ ಅಥವಾ 25 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ, ಅಷ್ಟೇ ಅದಕ್ಕೆ ಬೇಕಾಗುವಂಥ ತಂಪಿರಬೇಕು. ಅಷ್ಟು ಒಂದು ಟೆಂಪರೇಚರನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಕಡಿಮೆ ಅಂದರೆ 55-60% ನೆರಳಿನ ಪ್ರತಿಶತವನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ಒಂದು 55-60% ನೆರಳನ್ನ ಕಾಪಾಡ್ಕೋಬೇಕಂತಂದರೆ ಅರೇಬಿಕಾ ತೋಟದಲ್ಲಿ ಟೆಂಪ್ರರಿ ಗಿಡಗಳು ಮತ್ತು ಪರ್ಮನೆಂಟ್ ಗಿಡಗಳು ಇರಲೇಬೇಕು ಎರಡು ಹಂತದಲ್ಲಿ. ಶಾಶ್ವತ ಮರಗಳು, ತಾತ್ಕಾಲಿಕ ಮರಗಳು ನಮ್ಮ ತೋಟದಲ್ಲಿ ಇರಲೇಬೇಕು. ಸೊ ಆ ಥರ ಇದ್ದಾಗಲೇ ನಾವು ನಮ್ಮ ಒಂದು ನೆರಳಿನ ಪ್ರಮಾಣವನ್ನು 55-60%ಅಲ್ಲಿ ನಾವು ಇಟ್ಕೋಬಹುದು. ಈ 55-60% ನೆರಳಿನ ಒಂದು ಪ್ರಮಾಣವನ್ನು ಹೇಗೆ ಕಾಪಾಡ್ಕೋಬೇಕು ಅದೊಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಸುಮಾರು ಬೆಳೆಗಾರರು ಕೇಳ್ತಾ ಇರ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಏನಂತಂದ್ರೆ ಕಾಫಿ ಮಂಡಳಿಯಲ್ಲಿ ಮಾಡಿದ ಸಂಶೋಧನೆಯ ಪ್ರಕಾರ 50-60% ನೆರಳಿನ ಪ್ರಮಾಣವನ್ನ ಎಷ್ಟು ಗಿಡಗಳನ್ನ ನೆಡುವುದರ ಮೂಲಕ ಕಾಪಾಡ್ಕೋಬಹುದು ಅಂತ. ಶಾಶ್ವತ ಮರಗಳಾದ್ರೆ 30-30 ಅಡಿ ಅಂತರದಲ್ಲಿ ಬೆಳಿಬೇಕಾಗತ್ತೆ, ಇಲ್ಲ ಅಂತಂದ್ರೆ 40-40 ಅಡಿ ಅಂತರದಲ್ಲಿ ಬೆಳಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ಲಾಂಟೇಶನ್ ಇದ್ರೂ ಕೂಡ ಅದರಲ್ಲಿ ಒಂದಿಷ್ಟು ಬೇಡವಾದ ಮರಗಳನ್ನ ತೆಗೆದ್ಬಿಟ್ಟು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಕಡಿಮೆ ಅಂದ್ರೆ 30 ಅಡಿ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಹೇಗಂದ್ರೆ ರ್ಯಾಂಡಮ್ ಆಗಿ ಜಿಗ್ಜಾಗ್ ಆಗಿ ಅಲ್ಲೊಂದು ಇಲ್ಲೊಂದು ಮರಗಳನ್ನು ಕಾಪಾಡ್ಕೋಬೇಕು. ಇದೇ ತರ 30-30 ಅಡಿ ಅಥವಾ 40-40 ಅಡಿ ಮರಗಳನ್ನ ಮೇಂಟೈನ್ ಮಾಡಿದ್ದೇ ಆದ್ರೆ, ಒಂದು ಎಕರೆಗೆ ಕಾಪಾಡಿಕೊಂಡಿದ್ದೇ ಆದ್ರೆ, ಇದರಲ್ಲಿ 48-50 ಗಿಡಗಳು ಒಂದು ಎಕರೆಗೆ ಬರುತ್ತೆ. ಈ 48-50 ಶಾಶ್ವತ ಮರಗಳು ಅಂದಾಜು 40% ನೆರಳನ್ನ ಕೊಡುತ್ತೆ. ಇದರ ಜೊತೆ ಜೊತೆಗೆ ಹಾಲ್ವನ ಅಥವಾ ಪಾಲ್ವನ ಹೇಳ್ತೀವಿ ಅಥವಾ ಸಿಲ್ವರ್ ಓಕೆ ಅಂತೀವಿ, ಇವು ಅಂದಾಜು 150-200 ಗಿಡಗಳು ಬೇಕಾಗುತ್ತೆ ಎಕರೆಗೆ. ಈ ತರ 200 ಗಿಡಗಳನ್ನು ಮೇಂಟೈನ್ ಮಾಡಿದ್ದೇ ಆದ್ರೆ 40+ 20 ಟೋಟಲ್ 60% ನೆರಳನ್ನು ಅರೇಬಿಕಾ ಕಾಫಿ ಪ್ಲಾಂಟೇಶನ್ಗೆ ಕೊಟ್ಟಂಗಾಗುತ್ತೆ. ಈ ಗಮನವನ್ನು ಹರಿಸಿದ್ರೆ ಸಾಕು, 80% ನೆರಳನ್ನು ನಾವು ಕೊಡಬಹುದು. ಇದೇ ತರನಾಗಿ ರೋಬೋಸ್ಟಾಗೂ ಕೂಡ ಎರಡು ತರನಾದ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದೀವಿ. ಏನಂತಂದ್ರೆ ಇರಿಗೇಟೆಡ್ ರೋಬೋಸ್ಟಾ ಮತ್ತೆ ಕುಷ್ಕಿ ರೋಬೋಸ್ಟಾ, ಮಳೆ ಆಶ್ರಿತ ರೋಬೋಸ್ಟಾ ಮತ್ತೆ ನೀರಾವರಿ ರೋಬೋಸ್ಟಾ ಅಂತ ಕರಿತೀವಿ. ಈ ನೀರಾವರಿ ರೋಬೋಸ್ಟ ಏನಿರಕ್ಕೆ ಅದಕ್ಕೆ ನೆರಳಿನ ಪ್ರಮಾಣ ಸ್ವಲ್ಪ ಕಡಿಮೆ ಇಟ್ಕೋಬಹುದು ಅಂತ ಹೇಳ್ತೀವಿ. ಯಾಕಂದ್ರೆ ತಂಪಿರುತ್ತೆ ವಾತಾವರಣ, ಹಾಗೆ ಈ ತರ ಬಿಸಿಲು ಏನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಹೋದಾಗ ತೋಟಗಳಿಗೆ ನೀರನ್ನು ಒದಗಿಸುವುದರ ಮೂಲಕ ತಂಪು ಮಾಡಬಹುದು. ಅದೇ ತರನಾಗಿ ಅದರ ಬೆಳೆಯ ಗ್ರೋತ್ ಅನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೋದು. ಅದೇ ಕುಷ್ಕಿ ರೋಬೋಸ್ಟ ಆದ್ರೆ ನೆರಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹೇಳ್ತೀವಿ. ಕುಷ್ಕಿ ರೋಬೋಸ್ಟ ಆದ್ರೆ ನಾವು ಒಂದು 45-50% ನೆರಳನ್ನ ಮೇಂಟೈನ್ ಮಾಡಕ್ ಹೇಳ್ತೀವಿ, 40-50%. ಅದೇ ನೀರಾವರಿ ರೋಬೋಸ್ಟ ಆದ್ರೆ 30-40% ಅಂತ ನಾವು ಹೇಳ್ತೀವಿ. ಸೊ ಈ ಕುಷ್ಕಿ ರೋಬೋಸ್ಟಾದಲ್ಲಿ ನಮಗೆ ನೆರಳಿನ ಪ್ರಮಾಣ ಮತ್ತೆ ಒಂದು 40-45 ಗಿಡಗಳು ನಾಟಿ ಮಾಡಬೇಕಾಗತ್ತೆ ಅಂತಂದ್ರೆ ಎಕರೆಗೆ. ಅದೇ ಈ ನೀರಾವರಿ ರೋಬೋಸ್ಟ ಆದ್ರೆ ನಮಗೆ 28-30 ಗಿಡ ಅಥವಾ 35 ಗಿಡದವರೆಗೂ ನಾಟಿ ಮಾಡ್ಕೊಂಡ್ರೆ ಸಾಕು. ಅಲ್ಲಿ 30-40% ಅಲ್ಲಿ 45-50% ನೆರಳನ್ನ ನಾವು ಈ ಕುಷ್ಕಿ ಮತ್ತು ನೀರಾವರಿ ರೋಬೋಸ್ಟ್ ಆಗಿ ಮೇಂಟೈನ್ ಮಾಡಿದಂಗಾಗುತ್ತೆ. ಇನ್ನು ನಾವು ಕಾಫಿ ಗಿಡಗಳಿಗೆ ಯಾವ ರೀತಿ ಕಫಾತನ್ನ ಮಾಡ್ತೀವಿ, ಈ ಮರಗಳ ಕಫಾತನ್ನು ಕೂಡ ಮಾಡಬೇಕಾಗತ್ತೆ ಅಂತ ನಾವು ಕೇಳಿದ್ವಿ. ಹೌದು ಸರ್, ಇದನ್ನ ಯಾವ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ? ಹೌದು, ಇದು ಕಪಾತು ಹೇಗೆ ನಾವು ಕಾಫಿ ಗಿಡಗಳಿಗೆ ಗಿಡ ಕಸಿ ಅಥವಾ ಗಿಡ ಕಪಾತು ಅಂತ ವರ್ಷ ಮಾಡ್ತಾ ಹೋಗ್ತೀವಿ, ಅದೇ ತರನಾಗಿ ಈ ಮರಗಸಿಯನ್ನು ಕೂಡ 2-3 ವರ್ಷ ಮಾಡ್ತಾ ಹೋಗ್ಬೇಕಾಗತ್ತೆ. ಮರ ಕಪಾತ ಅಥವಾ ಮರಗಸಿಯನ್ನ ಪ್ರತಿ ವರ್ಷ ಮಾಡುವ ಅವಶ್ಯಕತೆ ಇರಲ್ಲ, ಯಾಕಂತಂದ್ರೆ ಅಷ್ಟೊಂದು ಸುಲಭವಾಗಿ ಅಥವಾ ಅಷ್ಟೊಂದು ಬೇಗದ ಪ್ರಮಾಣದಲ್ಲಿ ಅವು ರೆಂಬೆಗಳನ್ನ ಕೊಂಬೆಗಳನ್ನಾಗಿ ಎಲೆಗಳನ್ನಾಗಿ ಚಾಚುವಂತ ಒಂದು ವ್ಯವಸ್ಥೆನ ಹೊಂದಿರಲ್ಲ, ಸ್ಲೋ ಗ್ರೋತ್ ಇರುತ್ತೆ. ಹೀಗಾಗಿ 2-3 ವರ್ಷಕ್ಕೆ ಒಂದು ಸಾರಿ ಮರಗಸಿಯನ್ನ ಮಾಡಿದ್ರೆ ಸಾಕಾಗುತ್ತೆ. ಮರಗಸಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಿನ ವ್ಯವಸ್ಥೆಯನ್ನು ಇಟ್ಕೋಬೇಕಾಗುತ್ತೆ. ಯಾರ್ಯಾರಿಗೆ ನೀರಿನ ವ್ಯವಸ್ಥೆ ಇರುತ್ತೋ ಸೊ ಅವರು ಮರ ಕಪಾತನ್ನ ಈ ಒಂದು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಕಾಫಿ ಕುಯಿಲು ಆದ್ಮೇಲೆ ಮಾಡ್ಕೋಬಹುದು. ಅರೇಬಿಕಾ ಮತ್ತೆ ನೀರಾವರಿ ರೋಬೋಸ್ಟ ಏನಿರುತ್ತೆ ಹಾಗೂ ಅರೇಬಿಕಾ ತೋಟಗಳು ಏನಿರುತ್ತೆ ಅವರೆಲ್ಲರೂ ಏನ್ ಮಾಡಬಹುದು ಅಂತಂದ್ರೆ ಕಾಫಿ ಕುಯಿಲು ಆದ್ಮೇಲೆ ಮರ ಕಪಾತನ್ನ ಮಾಡ್ಕೋಬಹುದು. ಹಾಗೆ ಯಾಕಂತಂದ್ರೆ ಈಗ ನೀರಾವರಿ ಇದ್ದು ಮರಕಪಾತನ ಮಾಡಿದ್ರೆ ಈಗ ಮರಕಪಾತ್ ಮಾಡಿದಾದ್ಮೇಲೆ ಓಪನ್ ಆಗಿಬಿಡುತ್ತೆ, ಆಮೇಲೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗುತ್ತೆ, ತೋಟದ ಮೇಲೆ ಅಥವಾ ಕಾಫಿ ಗಿಡಗಳ ಮೇಲೆ ಬಿಸಿಲು ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ವೇಳೆ ನೀರಿಲ್ಲ ಅಂತಂದ್ರೆ ಕಾಫಿ ಗಿಡಗಳು ಬಿಸಿಲಿನ ಝಳಕ್ ಸಿಕ್ಕಿ ಸೊರಗಿ ಬಿಡುತ್ತೆ, ಬಾಡಿ ಹೋಗುತ್ತೆ ಅಥವಾ ಒಣಗಿ ಹೋಗುತ್ತೆ, ಡೈಬ್ಯಾಕ್ ಬಂದ್ಬಿಟ್ಟು ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ಹೀಗಾಗಿ ನೀರಿನ ಒಂದು ಆಶ್ರಯ ಇದ್ರೆ ಮಾತ್ರ ಮರ ಕಪಾತನ್ನ ಅರೇಬಿಕಾ ಅಥವಾ ರೋಬೋಸ್ಟ ಕೊಯ್ಲು ಆದ್ಮೇಲೆ ಮಾಡ್ಲಿಕ್ಕೆ ನಾವು ಒಂದು ಸಜೆಷನ್ ಅನ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ಜೂನ್ ವರೆಗೂ ಟೈಮ್ ಇರುತ್ತೆ, ಆ ಟೈಮಲ್ಲಿ ಒಂದು ಮಳೆ ಬೇಕಾಗುತ್ತೆ ನಮಗೆ, ಒಂದು ಅಥವಾ ಎರಡು ಮಳೆ ಬೇಕಾಗುತ್ತೆ, ಒಂದು 4-5 ಇಂಚು ಮಳೆ ಬೇಕಾಗುತ್ತೆ. ಆ ಮಳೆ ಬಿದ್ದಾದ್ಮೇಲೆ ನಾವು ಮರಕಪಾತನ್ನ ಸೊ ಮಾಡ್ಕೋಬಹುದು. ಮಾಡ್ಕೊಂಡಾಗ ಏನಾಗುತ್ತೆ, ಸಾಕಷ್ಟು ತೇವಾಂಶ ಇರೋದ್ರಿಂದ ಎಷ್ಟೇ ಬಿಸಿಲು ಬಿದ್ದರೂ ಕೂಡ ನಮ್ಮ ಕಾಫಿ ಗಿಡಗಳಿಗೆ ಅಂತ ಏನು ಸಮಸ್ಯೆ ಉಂಟಾಗಲ್ಲ. ಅಂದ್ರೆ ಕುಶಲ ಕಾರ್ಮಿಕರನ್ನ ಬಳಸ್ಕೊಂಡು ಮಾಡಬೇಕಾಗುತ್ತೆ. ಹೌದು, ಕುಶಲ ಕಾರ್ಮಿಕರನ್ನ ಬಳಸ್ಕೊಂಡು, ಯಾಕಂತಂದ್ರೆ ಇದು ಕಾಫಿ ಗಿಡ ಕಸಿಗೂ ಮತ್ತೆ ಮರಕಸಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಆಮೇಲೆ ಮರಕಪಾತನ ಮಾಡೋದಾದ್ರೆ ಇದರಲ್ಲಿ ನಾವು ಎರಡು ತರ ಮರಗಳಿದೆ ಅಂತ ಹೇಳಿದೆ, ಶಾಶ್ವತ ಮರಗಳು ಮತ್ತೆ ತಾತ್ಕಾಲಿಕ ಮರಗಳು. ಶಾಶ್ವತ ಮರಗಳಿಗಾದ್ರೆ 30-40 ಅಡಿ ಎತ್ತರದಲ್ಲಿ ಮಾಡಬೇಕಾಗುತ್ತೆ ಮರಕಪಾತನ್ನ. ಹಾಗೆ ಈ ಏನು ತಾತ್ಕಾಲಿಕ ಮರಗಳಿದೆ, ಇದು 12-15 ಅಡಿ ಒಂದು ಎತ್ತರದಲ್ಲಿ ಮರಕಪಾತನ್ನ ಮಾಡಬೇಕಾಗುತ್ತೆ. ಸೊ ಈ ತರ ಮರಕಪಾತನ 2-3 ವರ್ಷಕ್ಕೊಂದ್ಸಾರಿ, ಅದರಲ್ಲೂ ಸ್ವಲ್ಪ ತೇವಾಂಶ ಆಮೇಲೆ ನೀರಿನ ನೀರಾವರಿಯ ಸೌಲಭ್ಯವನ್ನ ನೋಡಿಕೊಂಡು ಮಾಡಿಕೊಂಡು ಹೋಗಬೇಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 8-2-7-7-6-1-9-8-9-7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8-2-7-7-6-1-9-8-9-7. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಕಾಫಿ ಬೆಳೆನಲ್ಲಿ ನೆರಳಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ನೆರಳು ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಈಗ ಕೇಳುವ ಬೀಜಾಮೃತ, ಜೀವಾಮೃತ ಹಾಗೂ ಪಂಚಗವ್ಯ ಈ ಕುರಿತು ಮಾಹಿತಿ. ಸಾವಯವ ಕೃಷಿಯಲ್ಲಿ ವಿವಿಧ ಸಾವಯವ ದ್ರವ ಗೊಬ್ಬರಗಳನ್ನು ನಾವು ಬಳಸ್ಕೊಳ್ತೇವೆ. ಬೀಜಾಮೃತ ಈ ಸಾವಯವ ಕೃಷಿಯಲ್ಲಿ ಬಳಸ್ಕೊಳ್ಳುವಂತಹ ದ್ರವರೂಪದ ಗೊಬ್ಬರ. ಈ ಬೀಜಾಮೃತವನ್ನು ಬೀಜೋಪಚಾರಕ್ಕಾಗಿ ಬಳಸ್ಕೊಳ್ತೀವಿ. ಬೀಜಾಮೃತದ ತಯಾರಿಕೆಗೆ 20 ಲೀಟ್ರು ನೀರು ಬೇಕಾಗುತ್ತೆ, 5 ಗ್ರಾಂನಷ್ಟು ದೇಶೀ ಹಸುವಿನ ಸಗಣಿ ಬೇಕಾಗತ್ತೆ, 5 ಲೀಟ್ರ್ನಷ್ಟು ದೇಶೀ ಹಸುವಿನ ಗಂಜಲ ಬೇಕಾಗತ್ತೆ, ಹಾಗೆಯೇ 50 ಗ್ರಾಂನಷ್ಟು ಸುಣ್ಣ ಬೇಕಾಗತ್ತೆ, 1 ಬೊಗಸೆ ಹೊಲದ ಮಣ್ಣು, ಕಾಡಿನ ಮಣ್ಣು ಅಥವಾ ಗಿಡದ ಕೆಳಗಡೆ ಇರುವಂಥ ಮಣ್ಣು ಬೇಕಾಗತ್ತೆ. ಈ ಬೀಜಾಮೃತವನ್ನು ತಯಾರು ಮಾಡುವಂಥ ಕ್ರಮ ಅಂದರೆ, 5 ಕಿಲೋಗ್ರಾಂನಷ್ಟು ಸಗಣಿಯನ್ನು ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 1 ರಾತ್ರಿಯಿಡೀ ಅಂದರೆ 12 ಗಂಟೆ ಕಾಲ 20 ಲೀಟರ್ ನೀರು ಇರುವಂತಹ ಡ್ರಮ್ಮಿನ ಒಳಗಡೆ ಡ್ರಮ್ನ ತಳಕ್ಕೆ ತಾಗದೇ ಇರೋ ಹಾಗೆ ತೂಗು ಹಾಕಬೇಕಾಗತ್ತೆ. ಇದೇ ಸಮಯದಲ್ಲಿ 1 ಲೀಟ್ರು ನೀರಿರುವಂಥ ಪಾತ್ರೆಯಲ್ಲಿ 1 ರಾತ್ರಿಯಿಡೀ ಅಂದರೆ 12 ಗಂಟೆ ಕಾಲ 50 ಗ್ರಾಂನಷ್ಟು ಸುಣ್ಣವನ್ನು ನೆನೆ ಹಾಕಬೇಕು. ಮಾರನೇ ದಿನ ಬೆಳಗ್ಗೆ ಈ ಸಗಣಿಯ ಕಟ್ಟನ್ನು ಬಿತ್ತಲೇ ಚೆನ್ನಾಗಿ ನೀರಿನಲ್ಲಿ 5-6 ಸಾರಿ ಕುಲುಕಿಸಿ ತೂಗು ಹಾಕಿದ ಸಗಣಿಯನ್ನು ಮೇಲಕ್ಕೆ ಎತ್ತಿ ಸಗಣಿ ನೀರಿನ ತಿಳಿಗೆ ಮಣ್ಣನ್ನು ಸೇರಿಸಬೇಕಾಗತ್ತೆ. ಈ ದ್ರಾವಣಕ್ಕೆ 5 ಲೀಟ್ರ್ನಷ್ಟು ಗಂಜಾಳವನ್ನು ಬೆರೆಸಿ ಆನಂತರ ಸುಣ್ಣದ ತಿಳಿಯನ್ನು ಬೆರೆಸಿ ಚೆನ್ನಾಗಿ ಕಲಕಬೇಕು. ಈ ದ್ರಾವಣದಲ್ಲಿ ನಾವು ಬಿತ್ತನೆ ಮಾಡುವಂಥ ಬೀಜಗಳನ್ನು 10 ನಿಮಿಷ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಇದರಿಂದ ನಾವು ಉತ್ತಮವಾದಂಥ ಒಂದು ಮೊಳಕೆಯನ್ನು ನಿರೀಕ್ಷಿಸಬಹುದು. ಜೀವಾಮೃತ ನಾವು ಸಾವಯವ ಕೃಷಿಯಲ್ಲಿ ಬಳಸ್ಕೊಳ್ಳುವಂತಹ ಒಂದು ಮುಖ್ಯವಾದ ದ್ರವರೂಪದ ಗೊಬ್ಬರ. ಜೀವಾಮೃತದ ತಯಾರಿಕೆಗೆ ನಮಗೆ 200 ಲೀಟ್ರ್ ನೀರು ಬೇಕಾಗತ್ತೆ, 10 ಕಿಲೋಗ್ರಾಂನಷ್ಟು ದೇಶೀ ಹಸುವಿನ ಸಗಣಿ ಬೇಕಾಗತ್ತೆ, 10 ಲೀಟ್ರ್ನಷ್ಟು ದೇಶೀ ಹಸುವಿನ ಗಂಜಲ ಬೇಕಾಗತ್ತೆ, 2 ಕಿಲೋಗ್ರಾಂನಷ್ಟು ದೇಶೀ ಬೆಲ್ಲ, 2 ಕಿಲೋಗ್ರಾಂನಷ್ಟು

ನಾಳಿನ ಕೃಷಿ ರಂಗದಲ್ಲಿ ನಮ್ಮ ಆಹಾರದಲ್ಲಿ ನೀರಿನ ಮಹತ್ವ ಈ ಕುರಿತು ಡಾಕ್ಟರ್ ಕೆ ಗೀತಾ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರಬಿಕಾ ಪಾರ್ಚ್ಮೆಂಟ್ 25,100 ರೂಪಾಯಿಯಿಂದ 26,200 ರೂಪಾಯಿ, ಅರಬಿಕಾ ಚೆರಿ 14,000 ರೂಪಾಯಿಯಿಂದ 15,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,000 ರೂಪಾಯಿಯಿಂದ 20,500 ರೂಪಾಯಿ, ರೋಬಸ್ಟಾ ಚೆರಿ 10,450 ರೂಪಾಯಿಯಿಂದ 11,300 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಕಾಲೂರು ಗ್ರಾಮ ಸಿದ್ದಂಡ ಪಾಪು ದೇವಯ್ಯ ಅಯ್ಯಂಗ 68ನೇ ಬೈತಲು ಇಂದು ಮಜ್ಜನ ಮರಣಪಟ್ಟಿತು. ಸಿದ್ದಂಡ ಪಾಪು ದೇವಯ್ಯ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ಉಳಲು ಕಾಲೂರು ಗ್ರಾಮತ್ರ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜಂಪೆನ ವಿವರ. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ 2ನೇ PUC ಪೂರಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂಗೆ ಸಭೆ ನಡೆತು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಪರೀಕ್ಷೆನ ಸರಿಯಾಗಿ ನಡೆಸೋಕ್ಕೂ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿಯಾಗಿ ಮಾಡಿಕೊಳ್ಳೋಕ್ಕೂ ಯಾವುದೇ ತರಹದ ಅಡೆತಡೆಗಾಗದಂಗೆ ಎಚ್ಚರ ತಗೊಳ್ಳೋಕ್ಕೂ ಸೂಚನೆ ಕೊಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಮಂಜುಳಾವು ಮಾತಾಡಿ 2ನೇ PUC ಪೂರಕ ಪರೀಕ್ಷೆಗೆ ಇದೇ ತಾರೀಕು 9/20 ಮುಟ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ನಡೆದದೆ. ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಇಲ್ಲಿ ಪರೀಕ್ಷೆಗೆ ನಡೆದದೆ. ಒಟ್ಟು 605 ಮಕ್ಕ ಪರೀಕ್ಷೆನ ಬರೆದವೆ. ಪರೀಕ್ಷೆ ನಡೆಸಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಸರಿ ಮಾಡಿಕೊಂಡಳೋತ ಅವು ಮಾಹಿತಿ ಕೊಟ್ಟು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27 ಸಾಲಿನ 6ನೇ ಕ್ಲಾಸಿಗೆ ಸೇರಿಕೆ ಅರ್ಹ ಮಕ್ಕಳಿಂದ ಆನ್ಲೈನ್ಲಿ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದ ವೆಬ್ಸೈಟ್ಲಿ ನೋಡಿ ತಿಳ್ಕೊಳ್ಳೋಕಂತ ವಿದ್ಯಾಲಯದ ಪ್ರಿನ್ಸಿಪಾಲ್ ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಆಯುಷ್ ಇಲಾಖೆ ಇವರ ಕೂಡು ಕೂಟಲಿ ಇದೇ ತಾರೀಕು 21ಕ್ಕೆ ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಯೋಗ ಅಂತ ಹೇಳುವ ಘೋಷವಾಕ್ಯದೊಟ್ಟಿಗೆ ಮಡಿಕೇರಿಯಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆದಿದೆ ಅಂತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಜಿ ಅವರು ತಿಳಿಸೋಳು. ಅಂದು ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ಬೆಳಿಗ್ಗೆ 6:30 ಗಂಟೆಗೆ ಯೋಗ ದಿನಾಚರಣೆನ ಉದ್ಘಾಟನೆ ಆದೆ. ಅಲ್ಲಿಂದ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಮುಟ ಸಾಮೂಹಿಕ ಯೋಗ ಪ್ರಾತ್ಯಕ್ಷಿಕೆ ನಡೆದಿದೆ. ತಾರೀಕು 20ಕ್ಕೆ ಸಾಯಂಕಾಲ 5 ಗಂಟೆಗೆ ಮಡಿಕೇರಿ ಸರ್ಕಾರಿ ಬಸ್ ಡಿಪೋ ಹತ್ತಿರ ಇರುವ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗಾಸನಗಳ ಪೂರ್ವಾಭ್ಯಾಸನ ಏರ್ಪಾಡು ಮಾಡಿರುತ್ತ ಅವು ಮಾಹಿತಿನ ಕೊಟ್ಟಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ತಾರೀಕು 9ಕ್ಕೆ ಡಾಕ್ಟರ್ಗ ಇರಿದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2024ನೇ ವರ್ಷದಲ್ಲಿ ಸುರುಳಿ ಪ್ರಕಟ ಆಗಿರುವ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳ ಪುಸ್ತಕಗಳ ಇನಾಮಿಗೆ ಕೇಳಿಳು. ಜಾಸ್ತಿ ಮಾಹಿತಿ ಬೇಕರೆ ಅಕಾಡೆಮಿನ ವೆಬ್ಸೈಟ್ www.sahityaakademy.karnataka.gov.in ನೋಡಕ್ಕಂತ ಅಕಾಡೆಮಿನ ರಿಜಿಸ್ಟ್ರಾರ್ ಅವರು ತಿಳಿಸೋಳು. ಅಂತಾರಾಷ್ಟ್ರೀಯ 11ನೇ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗಾಭ್ಯಾಸದೊಂದಿಗೆ ಶ್ರಮದಾನ ಮತ್ತು ಸ್ವಚ್ಛತಾ ಅಭಿಯಾನ ಹಂಗೆ ಗಿಡಗಳ ನೆಡುವ ಕಾರ್ಯಕ್ರಮ ಇದೇ ತಾರೀಕು 10ಕ್ಕೆ ಬೆಳಿಗ್ಗೆ 8:30 ಗಂಟೆಗೆ ಮಡಿಕೇರಿ ಪೇಟೆನ ಗಾಂಧಿ ಭವನದಿಂದ ಗಾಂಧಿ ಭವನದವರೆಗೆ ಸ್ವಚ್ಛತಾ ಅಭಿಯಾನ ನಡೆದೇ ಅಂತ ಜಿಲ್ಲಾ ಆಯುಷ್ ಅಧಿಕಾರಿಗಳು ತಿಳಿಸೋಳು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ಆಹಾರ ವಿಜ್ಞಾನಿಗಳು ಮತ್ತು ತಂತ್ರಜ್ಞರ ಸಂಘ ಮೈಸೂರು ಇವರ ಕೂಡುಕೂಟದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನ ಹಂಗೆ 31ನೇ ಭಾರತೀಯ ಆಹಾರ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ ಸಮಾವೇಶ ಕಾರ್ಯಕ್ರಮ ಇದೇ ತಾರೀಕು 9ಕ್ಕೆ ಮಧ್ಯಾಹ್ನ ಅಕಾಡೆಮಿನ ಕಚೇರಿಯಲ್ಲಿ ಏರ್ಪಾಡಾಟು. ಗ್ರಾಮೋತ್ಥಾನ ಭಾರತ ಪ್ರಕಾಶನ ಕೊಡಗು ಇವರ ಕಡೆಯಿಂದ ಭಾರತ ಸಿಂಧೂರ ಕೃತಿನ ಬಿಡುಗಡೆ ಕಾರ್ಯಕ್ರಮ ಇದೇ ತಾರೀಕು 10ಕ್ಕೆ ಮಧ್ಯಾಹ್ನ 2:30 ಗಂಟೆಗೆ ಮಡಿಕೇರಿ ಪೇಟೆನ ಪತ್ರಿಕಾಭವನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಮತ್ತು

ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನಳ್ಳು ಮಂಡವಂಡ ಹರ್ಷಿತ್ ಪೊನ್ನಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಣ್ಯ, ಜಿಲ್ಲಾ ಆಯುಷ್ ಇಲಾಖೆ ಕೂಡುಕೂಟತ್ತು ಇದೇ 21st ಒಂದು ಭೂಮಿ ಒಂದು ಆರೋಗ್ಯಕ್ಕೆ ಯೋಗ ಅಂದನ್ನು ಘೋಷವಾಕ್ಯತೋಡೆ ನಗರತ್ತು 11th ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡಪ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶೈಲಜಾ ಜಿ ಇಂಡಮೇದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಕೊಡ್ತತ್ತು. ಅಂದು ಪೊಲಕ 6:30 ನಗರತ್ರ ಅಡೆತ್ರ ಗೌಡ ಸಮಾಜತ್ಲು ಯೋಗ ದಿನತ್ರ ಮೊಳಿಯುಡೋ ಕಾರ್ಬಾರ್ ನಡಪ. 7:08 ಸಾಮೂಹಿಕ ಆಯ್ತು ಯೋಗ ನಡಪ. ಯೋಗ ಪಾರ್ಕ್ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ರ ಕೊಡಗು ಘಟಕತ್ರ ಅಧ್ಯಕ್ಷಗಳನ್ನ ಡಾಕ್ಟರ್ ರಾಜಾರಾಮ ಹೆಂಗ ತಕ್ಕ ಬಂದಿದ್ದು. ಯೋಗ ಮಾಡೋಕು ಬೋಂಡಿಯನ ಪರಿಸರತ್ರ ನಡುವ 10 acres ಜಾಗತ್ನ ಮಂಜೂರು ಮಾಡುವನಕ್ಕೆ ಆಯುಷ್ ಇಲಾಖೆ ಕೂಡ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿತ್ತು. ಇಕ್ಕಾಕಲೇ ಇದಂಗೆ ಜಿಲ್ಲಾಡಳಿತ ಸ್ಪಂದನೆ ಕೊಡ್ತಿತ್ತು. ಉಳ್ಳನತ ಜಾಗತ್ತು